ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ.